ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮಾನಸಿಕ ಉದ್ವೇಗ ನಿಭಾಯಿಸುವಲ್ಲಿ ಆಯುರ್ವೇದದ ಪಾತ್ರ, ಈ ಕುರಿತು ಕರ್ನಾಟಕ ಆಯುರ್ವೇದ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ರವೀಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ರವೀಂದ್ರ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿವಸಗಳಲ್ಲಿ ನೋಡ್ತಾ ಇರುವಂತಹದ್ದು ಎಲ್ಲ ವಯೋಮಾನದವರು ಕೂಡ ಒಂದರಲ್ಲ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಅಥವಾ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ ಅಂತ ಹೇಳುವಂತಹದ್ದು. ಇದರ ಮುಂದುವರಿದ ಭಾಗವಾಗಿ ಸಾಕಷ್ಟು ಉದ್ವೇಗಗಳು, ಆತಂಕಗಳು ಕೂಡ ಜನರನ್ನು ಕಾಡುವುದನ್ನು ನಾವು ನೋಡ್ತಾ ಇರ್ತೀವಿ. ಈ ಉದ್ವೇಗ ಅಂದರೆ ಏನು, ಇದಕ್ಕೆ ಕಾರಣಗಳು ಏನೇನು, ಯಾವ ರೀತಿ ಆಯುರ್ವೇದ ರೀತಿಯಲ್ಲಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಮಾನಸಿಕ ಉದ್ವೇಗ ಅಂದರೆ ಏನು? ನೋಡಿ, ಮಾನಸಿಕ ಉದ್ವೇಗ ಅಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಅನುಭವಿಸುವಂಥ ಒಂದು ರೀತಿಯ ಇದು ಸ್ಟ್ರೆಸ್ ಅಂತ ಹೇಳ್ಬೋದು. ಅದೇ ಒಂದು ಉದ್ವೇಗ ಅಂತ ಹೇಳ್ತೇವೆ ನಾವು. ಮನಸ್ಸಿನ ತಳಮಳ ಅಥವಾ ಒಂದು ರೀತಿಯ ಭಯ ಅಥವಾ ಒಂದು ಧೈರ್ಯದ ಕೊರತೆ, ಆತ್ಮಸ್ಥೈರ್ಯದ ಕೊರತೆ ಅಂತ ಹೇಳ್ತೇವೆ. ಇಂಥ ಹಲವು ಅನುಭವಗಳನ್ನು ಒಟ್ಟು ಸೇರಿಸಿ ಒಂದು ಉದ್ವೇಗ ಅಂತ ನಾವು ಪರಿಗಣಿಸ್ತೇವೆ. ಹಾಗೆ ಉದ್ವೇಗ ಅನುಭವಿಸುವ ವ್ಯಕ್ತಿಗಳು ಕಾರಣಗಳೆಲ್ಲ ಒಂದೇ ಆಗಿರುವುದಿಲ್ಲ. ಅವರ ಜೀವನದ ಒಂದು ಘಟನೆಗಳ ಅನುಸರಿಸಿ ಆಗುವಂತಹ ಒಂದು ಪ್ರತಿಕ್ರಿಯೆಯನ್ನು ಉದ್ವೇಗ ಅಂತ ಹೇಳ್ತೇವೆ ನಾವು. ಅಂದ್ರೆ ಬೇರೆ ಬೇರೆ ವಯೋಮಾನದವರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತವಾಗುವಂತಹ ಈ ಉದ್ವೇಗವು ಕೂಡ ಬೇರೆ ಬೇರೆ ಆಗಿರ್ತವೆ. ಉದ್ವೇಗದ ಪ್ರತಿಕ್ರಿಯೆ, ಅದೇ ಉದ್ವೇಗ ಅಂತ ಹೇಳೋದು ಪ್ರತಿಕ್ರಿಯೆ ಸಂದರ್ಭಗಳಿಗೆ, ಅದು ಸಮನಾಗಿರ್ತದೆ ಆಲ್ಮೋಸ್ಟ್ ಎಲ್ಲರಿಗೂ. ಆದರೆ ಅವರ ಕಾರಣಗಳು, ಅವರ ಜೀವನದ ಪ್ರತ್ಯೇಕ ಘಟ್ಟಗಳಲ್ಲಿ ಬರುವಂಥ ಕಾರಣಗಳು ಬೇರೆ ಬೇರೆ. ಉದಾಹರಣೆಗೆ ನಾವು ಸಣ್ಣ ಮಕ್ಕಳನ್ನು ಅಥವಾ ಒಂದು ಹದಿಹರಿಯದ ಇವರು ಅಡೋಲೆಸೆನ್ಸ್ ಅಂತ ಹೇಳ್ತೇವೆ, ಅವರಲ್ಲಿ ನಾವು ಕಾಣುವ ಮುಖ್ಯವಾದ ಕಾರಣಗಳು ಅಂತ ಹೇಳಿದರೆ, ಒಂದು ಅವರ ಈಗ ಮಕ್ಕಳಲ್ಲಿ ಹೇಳೋದಾದರೆ ವಿದ್ಯಾಭ್ಯಾಸದಲ್ಲಿ ಒಂದು ಕಾಂಪಿಟೇಷನ್ ಅಂತ ಸ್ಪರ್ಧೆ, ಸ್ಪರ್ಧಾತ್ಮಕ ಒಂದು ಇದು ಈಗ ಉತ್ಪತ್ತಿ ಆಗಿದೆ. ಎಲ್ಲಿ ಹೋದರೂ 99-98% ಕೆಳಗೆ ಯಾರಿಗೂ ಮನಸ್ಸಿಲ್ಲ, ಮಕ್ಕಳಿಗೆ ಅದು ಗೊತ್ತಿಲ್ಲ. ಇದು ಹೆಚ್ಚಾಗಿ ಹೆತ್ತವರ ಒಂದು ಹೌದು ನಿರೀಕ್ಷೆಗಳು. ಹಾಗೆ ಅಂತಹ ಸಿಚುವೇಶನಲ್ಲಿ ಮಕ್ಕಳಿಗೆ ಅದನ್ನು ನಿಭಾಯಿಸಲಿಕ್ಕೆ ಎಲ್ಲ ಮಕ್ಕಳಿಗೆ ಆಗೋದಿಲ್ಲ. ಅಂದರೆ ಪ್ರತಿಯೊಂದು ಮಗುವಿಗೂ ಅದರದ್ದೇ ಆದ ಒಂದು ಸಾಮರ್ಥ್ಯ ಇರ್ತದೆ, ಅದರದ್ದೇ ಆದ ಫೀಲ್ಡ್ಗಳು. ಈಗ ಕೆಲವು ಮಕ್ಕಳು ಕಲಿಕೆಯಲ್ಲಿ ಹುಷಾರಿರ್ತಾರೆ, ಕೆಲವರು ಸ್ಕಿಲ್ಡ್ ಅಥವಾ ಸ್ಪೋರ್ಟ್ಸ್, ಹೀಗೆ ಬೇರೆ ಬೇರೆ ಆರ್ಟ್ಸಲ್ಲಿ, ಹೀಗೆ ಅವರವರ ಇದು ಏರಿಯಾಗಳು ಬೇರೆ ಬೇರೆ. ಆದರೆ ಹೆತ್ತವರ ಒಂದು ಆಶಯ ನಿರೀಕ್ಷೆಗಳು ಹೆಚ್ಚಾಗಿ ಅವರ ವಿದ್ಯಾಭ್ಯಾಸದಲ್ಲೇ ಇರ್ತದೆ. ಮಕ್ಕಳನ್ನು ಜಡ್ಜ್ ಮಾಡುವ ಒಂದು ರೀತಿಯಿಂದಾಗಿ ಅವರು ಉದ್ವೇಗಕ್ಕೆ ಒಳಗಾಗ್ತಾರೆ, ಅವರ ಆಸೆಗೆ ಸ್ಪಂದಿಸಲಿಕ್ಕೆ ಆಗದಿದ್ದಾಗ. ಹಾಗೆ ಹದಿಹರೆಯದ ಪ್ರಾಯದಲ್ಲಿ ಆಗುವಂಥ ಅವರ ದೇಹದ ಬದಲಾವಣೆಗಳು, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು. ಅಂಥ ಸ್ಥಿತಿಯಲ್ಲಿ ಈಗ ಹೆಣ್ಣು ಮಕ್ಕಳಿಗಾದರೆ ಮುಟ್ಟಾಗುವ ಸಮಯ, ಕೆಲವರು ಹೆತ್ತವರು ಅವರಿಗೆ ತಿಳುವಳಿಕೆ ಕೊಟ್ಟಿರ್ತಾರೆ, ಅಂಥ ಸ್ಥಿತಿಯಲ್ಲಿ ಅದನ್ನು ಅವರು ಸುಲಭವಾಗಿ ನಿಭಾಯಿಸ್ತಾರೆ, ಇಲ್ಲ ಇದ್ದರೆ ಉದ್ವೇಗಕ್ಕೊಳಗಾಗ್ತಾರೆ ಏನಾಗ್ತಾ ಇದೆ ಅಂತ ಶರೀರದಲ್ಲಿ. ಅದೇ ಥರ ಫ್ರೆಂಡ್ಸ್ ಅವರ ಗೆಳೆಯರ ಒಂದು ಬಳಗದಲ್ಲಿ ಆಗುವಂಥ ಒಂದು ಕಾಂಪಿಟೇಷನ್ಗಳಾಗಲಿ ಅಥವಾ ಅವರ ಚಟುವಟಿಕೆಗಳು, ಅದರಲ್ಲಿ ಸರಿಯಾಗಿ ಪಂಗಡಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಸಿಚುವೇಶನ್ ಬಂದ ಕೂಡಲೇ ಉದ್ವೇಗಕ್ಕೊಳಗಾಗ್ತಾರೆ ಮಕ್ಕಳು. ಹಾಗೆಯೇ ನಾವು ಮಧ್ಯ ವಯಸ್ಸಿಗೆ ಬಂದಾಗ ಕಾರಣಗಳು ಬೇರೆ. ಏನಂದರೆ ಅಲ್ಲಿ ಜವಾಬ್ದಾರಿ ಇರುವಂಥ ಒಂದು ಏಜ್ ಪ್ರಾಯ, ಅಲ್ಲಿ ಅವರ ವೃತ್ತಿ ಜೀವನದಲ್ಲಿ ಇರುವಂಥ ಒಂದು ಗುರಿಗಳಿರ್ಬೋದು, ಅವರೇ ಹಾಕಿಕೊಂಡ ಟಾರ್ಗೆಟ್ಗಳು, ಅವರೇ ಈ ಜೀವನದಲ್ಲಿ ಇಂಥ ಸಾಧನೆ ಮಾಡಬೇಕು ನಾನು ಅರ್ನಿಂಗ್ ಮಾಡಿ ಅಂತ ಹೇಳುವ, ಆ ಟಾರ್ಗೆಟ್ಗಳನ್ನು ಮೀಟ್ ಮಾಡಲಿಕ್ಕೆ ಕೆಲವೊಮ್ಮೆ ಏರುಪೇರಾಗ್ತದೆ. ಈಗ ಉದಾಹರಣೆಗೆ ಕೊರೋನಾದ ಇದನ್ನೇ ಹೇಳುವ, ಅನಿರೀಕ್ಷಿತವಾಗಿ ಆಗಿದಂಥ ಘಟನೆ, ಅನೇಕರು ಸಾಲ ಎಲ್ಲ ಮಾಡಿ ಏನೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದನ್ನು ಅಂತಹ ಒಂದು ಸಿಚುವೇಶನ್ ಬಂದಾಗ ಅದನ್ನು ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತದೆ, ಆಗ ಉದ್ವೇಗಕ್ಕೊಳಗಾಗ್ತಾರೆ. ಅಲ್ಲದೆ ಫ್ಯಾಮಿಲಿ ಜವಾಬ್ದಾರಿಗಳು ಇರ್ತದೆ, ಸಂಸಾರದ ಜವಾಬ್ದಾರಿ ಅಂತ, ಅದನ್ನು ನಿಭಾಯಿಸುವಲ್ಲಿ ಕೆಲವೊಮ್ಮೆ ಸಮಯದ ಇದು ಆಗಿರ್ಬೋದು ಅಥವಾ ಹಣದ ಇದು ಫೈನಾನ್ಷಿಯಲ್ ಫೈನಾನ್ಷಿಯಲ್ ಇದು ಅದರ ನೀಡ್ಗಳನ್ನು ಮೀಟ್ ಮಾಡಲಿಕ್ಕೆ ಆಗದ ಸಿಚುವೇಶನಲ್ಲೂ ಉದ್ವೇಗಕ್ಕೊಳಗಾಗ್ಬೋದು. ಆದರೆ ಈ ಇಳಿ ವಯಸ್ಸಿನ ಕಾರಣಗಳು ಬೇರೆ ಇರ್ತದೆ, ಜವಾಬ್ದಾರಿಗಳು ಕಳೆದಿದೆ, ಆದರೆ ಅವರ ಈ ವಯಸ್ಸಿನ ಇದರಿಂದಾಗಿ ಅವರು ಅಲ್ಲಿ ಹಲವು ನಿರೀಕ್ಷೆಗಳನ್ನು ಇನ್ನೊಬ್ಬರಿಂದ ಇದು ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥ ಸಿಚುವೇಶನಲ್ಲಿ ಫ್ಯಾಮಿಲಿಯ ಈಗ ಮಗ ಇರ್ಬೋದು ಮಗಳಿರ್ಬೋದು ಯಾರು ಒಟ್ಟು ಮಧ್ಯವಯಸ್ಕರು ಅವರದ್ದೇ ಆದ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ಮಗ್ನರಾಗಿರ್ತಾರೆ. ಆಗ ಈ ಇಳಿ ವಯಸ್ಸಿನಲ್ಲಿರುವವರ ಬಗ್ಗೆ ಗಮನ ಕಡಿಮೆ ಆಗ್ತದೆ, ತಮ್ಮ ಮಾತನ್ನು ಯಾರು ಕೇಳುವುದಿಲ್ಲ ಅಂತ ಅಂತ ಒಂದು ಸ್ಥಿತಿ. ಯಾಕಂದರೆ ಅಲ್ಲಿವರೆಗೆ ಅವರು ಕಮಾಂಡಿಂಗ್ ಇದರಲ್ಲಿರ್ತಾರೆ, ಅಂದರೆ ಒಂದು ಸಂಸಾರವನ್ನು ನಡೆಸುವ ಸ್ಥಿತಿಯಲ್ಲಿ. ಅವರು ವಾರ್ಧಕ್ಯಕ್ಕೆ ಹೋದಾಗ ಅಥವಾ ರಿಟೈರ್ಮೆಂಟ್ ನಂತರ ಆಗುವಾಗ ಮಗ ಇರ್ಬೋದು ಅಥವಾ ಹಾಗೆ ಆ ನೆಕ್ಸ್ಟ್ ಜನ್ರೇಷನ್ ಬರ್ತಾರೆ ಅಲ್ಲಿ, ಆಗ ಅವರು ಅವರ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಸಂಸಾರವನ್ನು. ಆಗ ಇವರ ಮಾತುಗಳು ಕೆಲವೊಮ್ಮೆ ಹಿತ ಅನಿಸ್ಲಿಕ್ಕಿಲ್ಲ ಆ ಜನ್ರೇಷನ್ಗೆ, ಅಂತಹ ಸ್ಥಿತಿಯಲ್ಲಿ ಉದ್ವೇಗ ಆಗೋದು ಸಹಜ. ಅಲ್ಲದೆ ಇನ್ನೊಂದು ಮುಖ್ಯವಾಗಿರುವಂಥದ್ದು ಆ ವಯಸ್ಸು, ಅವರ ಏಜಿಂಗ್ ಇದರಲ್ಲಿ ಆಗುವಂಥ ಬದಲಾವಣೆ, ಅದು ಅವರಿಗೆ ಮೊದಲನೇ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗ್ತಾ ಇರುತ್ತಿಲ್ಲ. ಅದು ಮಾನಸಿಕವಾಗಿ ಇರ್ಬೋದು, ಈಗ ನೆನಪಿನ ಶಕ್ತಿಯ ಕೊರತೆ ಆಗ್ತದೆ ಕೆಲವರಿಗೆ, ಡಿಮೆನ್ಷಿಯಾ ಅಂತ ಹೇಳ್ಬೋದು, ಅಥವಾ ಶಾರೀರಿಕವಾಗಿ ಈಗ ಜಾಯಿಂಟ್ ಪೇನ್ಸ್ಗಳಾಗಲಿ ಏನಾದರೂ ಸವೆತ ಅಂತ ಹೇಳ್ತವೆ ಅಂತ, ಇದರಿಂದ ಮೊದಲನೇ ರೀತಿಯಲ್ಲಿ ಚಟುವಟಿಕೆಗಳನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತದೆ. ಅಂಥ ಸಿಚುವೇಷನ್ಗಳಲ್ಲಿ ಸಹ ಉದ್ವೇಗಕ್ಕೆ ಒಳಗಾಗ್ತಾರೆ. ಹಾಗೆ ಇನ್ನು ಕೆಲವು ಬೇರೆ ಉದಾಹರಣೆಗೆ ಹೇಳುವುದಾದರೆ, ಉದ್ವೇಗಕ್ಕೆ ಈಗ ಏಜಿನ ಇದಲ್ಲದೆ ನಾನು ಹೇಳೋದು ವಯಸ್ಸಿನ ಇದಲ್ಲದೆ ಇರುವಂಥ ಉದಾಹರಣೆ ಹೇಳಿದರೆ ಸಂದರ್ಭಗಳು, ಹೌದು ಅದು ಸಿಂಪಲ್ ಇರ್ಬೋದು. ಏನಂದರೆ ಶಾರೀರಿಕ ದೌರ್ಬಲ್ಯ ಅಂತ ಹೇಳ್ತಾರೆ ಅಂಥ ಸಿಚುವೇಷನ್. ಈಗ ಮನಸ್ಸು ಮತ್ತು ಶರೀರ ನಮ್ಮ ಆಯುರ್ವೇದದಲ್ಲಿ ಎರಡು ಅದಕ್ಕೆ ಒಂದು ಅವಿನಾಭಾವ ಸಂಬಂಧ, ಯಾವುದಕ್ಕೆ ತೊಂದರೆ ಆದರೂ ಇನ್ನೊಂದು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತದೆ. ಹಾಗೆ ಶರೀರ ಮನಸ್ಸಿಗೆ ಇರುವಂಥ ಜಾಗ ಅದು ದೌರ್ಬಲ್ಯತೆ, ತೀರವಾದ ದೌರ್ಬಲ್ಯತೆ ಇದ್ದರೆ ಅಂಥ ಸಂದರ್ಭದಲ್ಲಿ ಮನಸ್ಸು ಕೆಲವು ಒತ್ತಡಗಳನ್ನು ನಿಭಾಯಿಸಲಿಕ್ಕೆ ಕಷ್ಟ ಅನುಭವಿಸ್ತದೆ, ಅಲ್ಲಿ ಉದ್ವೇಗಕ್ಕಾಗುವ ಸಂಭಾವನೆ ಜಾಸ್ತಿ ಅಂತ ಒಂದು ಇದಿರ್ಬೋದು. ಅಲ್ಲದೆ ಇನ್ನೊಂದು ಸ್ತ್ರೀಯರಲ್ಲಿ ಮುಖ್ಯವಾಗಿ ಕಾಣುವ ವಯಸ್ಸಿನ ಒಂದು ಇದು ಅಂದರೆ ಮುಟ್ಟು ನಿಲ್ಲುವ ಸಮಯ, ಶರೀರದಲ್ಲಿ ಆಗುವಂಥ ವ್ಯತ್ಯಾಸ, ಮುಟ್ಟು ನಿಲ್ಲುವುದು ಹಾರ್ಮೋನಲ್, ಈಗ ಮಾಡರ್ನ್ ಮೆಡಿಸಿನ್ ಅವರು ಹೇಳಿದ್ರೆ ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತಾರೆ. ಆಗ ಆಗುವಂಥ ವ್ಯತ್ಯಾಸದಿಂದ ಅನೇಕ ಸ್ತ್ರೀಯರು ಮಾನಸಿಕ ಉದ್ವೇಗಕ್ಕೆ ಒಳಗಾಗ್ತಾರೆ, ಮನಸ್ಸು ಕಿರಿಕಿರಿ ಆಗುವಂಥ ಒಂದು, ಯಾವಾಗಲೂ ಕಿರಿಕಿರಿ ಸಿಟ್ಟು ಇಂಥ ಒಂದು ಲಕ್ಷಣಗಳು ಕಂಡುಬರ್ತದೆ. ಈಗ ಬೇರೆ ಬೇರೆ ವಯೋಮಾನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಉದ್ವೇಗಕ್ಕೆ ಒಳಗಾಗ್ತಾರೆ ಜನರು ಅಂತ ಹೇಳಿದಿರಿ, ಈ ಉದ್ವೇಗವನ್ನು ಹೇಗೆ ಗುರುತಿಸುವಂತಹದ್ದು, ಅದರ ಗುಣಲಕ್ಷಣಗಳು ಏನೇನು? ನೋಡಿ, ಉದ್ವೇಗ ಎಲ್ಲರಿಗೂ ಬರುವ ರೀತಿ ಸಮಾನ, ಆಲ್ಮೋಸ್ಟ್ ಒಂದೇ ಥರ ಇರ್ತದೆ. ಅದರಲ್ಲಿ ಸಿವಿಯಾರಿಟಿ, ಇಂಟೆನ್ಸಿಟಿ ಅಂದರೆ ತೀವ್ರತೆ ಮಾತ್ರ ವ್ಯತ್ಯಾಸ. ಕೆಲವರಿಗೆ ಈಗ ಸಾಮಾನ್ಯವಾಗಿ ಎಲ್ಲರೂ ಉದ್ವೇಗ ಅನುಭವಿಸ್ತಾರೆ, ಆದರೆ ಕೆಲವರು ಆ ಉದ್ವೇಗವನ್ನು ನಿಭಾಯಿಸಲಿಕ್ಕೆ ಕಷ್ಟಪಡ್ತಾರೆ, ಅಷ್ಟೇ ವ್ಯತ್ಯಾಸ ಇರುವಂಥದ್ದು. ಹಾಗಾಗಿ ತೀವ್ರತರದ ಉದ್ವೇಗಗಳ ಆಗುವ ಸಂದರ್ಭಗಳಲ್ಲಿ ಏನಂದರೆ ಮಾನಸಿಕವಾಗಿ ಕೆಲವು ಲಕ್ಷಣಗಳು ನಾವು ನೋಡ್ತೇವೆ. ಅದೇ ನಾನು ಈಗಲೇ ಹೇಳಿದಾಗೆ ಒಂದು ಚಂಚಲ ಮನಸ್ಸು, ಯಾವಾಗಲೂ ಇರಿಟೆಬಿಲಿಟಿ ಅಂತ ಹೇಳ್ತೇವೆ, ಕಿರಿಕಿರಿ ಆಗ್ತಾ ಇರುವಂಥದ್ದು ಅಂತ, ಸಿಟ್ಟು ಬರೋದು ಆಗಾಗ, ನಿದ್ರಾಹೀನತೆ, ಮತ್ತು ಒಂದು ಧೈರ್ಯದ ಕೊರತೆ, ಆತ್ಮವಿಶ್ವಾಸದ ಕೊರತೆ ಅಂತ ಹೇಳ್ತೇವೆ, ಏಕಾಗ್ರತೆ ಇಲ್ಲದಿರುವಂಥ ವರ್ಕ್ ಅವರ ಕೆಲಸಗಳಲ್ಲಿ ಏಕಾಗ್ರತೆ ಕೊರತೆ. ಅದೀಗ ಮಕ್ಕಳಲ್ಲಿ ಅದು ನಾವು ತುಂಬ ಕಾಣ್ತೇವೆ, ಅಂದರೆ ಅವರು ಓದುವ ವಯಸ್ಸು, ಏಕಾಗ್ರತೆ ಅತಿ ಮುಖ್ಯ. ಅಂತಲ್ಲಿ ನಾವು ಈ ಕೊರತೆ ಕಂಡಾಗ ಏನೋ ಮಗು ಏನೋ ಅನುಭವಿಸ್ತಾ ಇದೆ ಅಂತ ಹೆತ್ತವರು ಅದನ್ನು ಗಮನಿಸಬೇಕು. ಆ ಸಮಯಕ್ಕೆ ಗಮನಿಸಿದರೆ ಅದಕ್ಕೆ ಬೇಕಾದ ಇದನ್ನು ಪರಿಹಾರ ಕಂಡುಹಿಡಿಬೋದು. ಹಾಗೆ ಏಕಾಗ್ರತೆಯ ಕೊರತೆಯಲ್ಲಿ ಅವರು ಕಲಿಕೆಯಲ್ಲಿ ಹಿಂದೆ ಬೀಳುವಂಥದ್ದು ಇರ್ಬೋದು. ಹಾಗೆ ಶಾರೀರಿಕವಾಗಿ ನಾವು ನೋಡೋದಾದರೆ ತಲೆನೋವು ಬರುವುದು ಆಗಾಗ, ಅಥವಾ ಆ್ಯಸಿಡಿಟಿ ಅಂತ ಹೊಟ್ಟೆ ಉರಿ ಸಮಸ್ಯೆ, ಹೌದು, ಹಾಗೆ ಲೂಸ್ ಮೋಷನ್ ಆಗುವಂಥದ್ದು ಉದ್ವೇಗಕ್ಕೊಳಗಾದಾಗ, ಹಸಿ ಅಂದರೆ ಆಹಾರ ತಗೊಳ್ಬೇಕು ಅಂತ ಅನ್ನಿಸದೇ ಇರುವಂಥ ಸ್ಥಿತಿ, ಹಾಗೆ ಶಾರೀರಿಕ ದೌರ್ಬಲ್ಯ ಸಹ ಅದರಿಂದ ಆಗುವಂಥದ್ದು, ಬೆವರುವುದು, ಅತಿಯಾಗಿ ಬೆವರುವುದು, ಬಾಯಿ ಒಣಗುವುದು, ಬಾಯಾರಿಕೆ ಜಾಸ್ತಿ ಆಗುವಂಥದ್ದು, ಹೃದಯ ಬಡಿತ ಜಾಸ್ತಿ, ಎದೆಯಲ್ಲಿ ಏನೋ ಹಿಡ್ಕೊಂಡಾಗ ಆಗ್ತದೆ ಅಂತ ಹೇಳ್ತಾರೆ. ಕೆಲವರಿಗೆ ಈ ಮೈಕೈ ನೋವು, ಎಲ್ಲ ಮಾಂಸಖಂಡಗಳಲ್ಲಿ ನೋವು, ಅದು ಏನಂದರೆ ಈ ಉದ್ವೇಗಕ್ಕೆ ಒಳಗಾದಾಗ ನಮ್ಮ ಗಮನ ಇಲ್ಲದೆ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗ್ತವೆ, ಒಂದು ರೀತಿ ಸೆಳೆತ, ಅದೊಂದು ಡಿಫೆನ್ಸ್ ಅಂತೇಳಿ. ಏನೋ ಒಂದು ಉದ್ವೇಗ ಅಂದರೆ ನಾನು ಆಗಲೇ ಹೇಳಿದ್ದೇನೆ, ಭಯ ಸಹ ಇರ್ಬೋದು ಅಂತ. ಡಿಫೆನ್ಸ್ ಭಯಕ್ಕೆ ಒಂದು ಪ್ರತಿಕ್ರಿಯೆ, ಹಾಗಾಗಿ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗೇ ಇರ್ತದೆ. ಎಷ್ಟು ಹೊತ್ತು ಅಂತ ಹೇಳುವಾಗ ಸುಮಾರು ಗಂಟೆಗಳು ಇರ್ಬೋದು ಕೆಲವರಿಗೆ. ಅಂಥ ಸ್ಥಿತಿಯಲ್ಲಿ ಮಾಂಸಖಂಡಗಳು ನಿತ್ರಾಣ ಆಗ್ತವೆ, ಗಟ್ಟಿಯಾದಂಥ ಸಂದರ್ಭ ಸುಮಾರು ಗಂಟೆಗಳಷ್ಟು ಇದ್ದರೆ ಆಗ ಮತ್ತೆ ನಿಧಾನಕ್ಕೆ ಮಾಂಸದಲ್ಲಿ ನೋವು ಬರಲಿಕ್ಕೆ ಶುರುವಾಗ್ತದೆ. ಹಾಗೆ ಮಸಲ್ ಪೇಯ್ನ್ ಅಂತ ಎಲ್ಲ ಇದು ಕಂಡುಬರುವಂಥ ಸಾಮಾನ್ಯ ಲಕ್ಷಣ. ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಲಕ್ಷಣಗಳನ್ನು ತೋರಿಸ್ತದೆ ಅಂತ ಹೇಳಿದ್ರಿ, ಇದನ್ನು ಒಂದು ಕಾಯಿಲೆ ಅಂತ ಯಾವ ಸಂದರ್ಭಗಳಲ್ಲಿ ಗುರುತಿಸಬಹುದು, ಮತ್ತು ಯಾವ ಸಂದರ್ಭದಲ್ಲಿ ಇದಕ್ಕೆ ಒಂದು ಪರಿಣಾಮಕಾರಿಯಾದಂತಹ ಒಂದು ಪರಿಹಾರ ಅಥವಾ ಚಿಕಿತ್ಸೆ ಅಗತ್ಯ ಬರ್ತದೆ? ನೋಡಿ, ಉದ್ವೇಗ ನಾನು ಹೇಳಿದಾಗೆ ನಿಭಾಯಿಸಲಿಕ್ಕೆ ಕೆಲವರಿಗೆ ಆಗ್ತದೆ. ಅವರು ಸಣ್ಣ ಪುಟ್ಟ ಈಗ ಕೆಲವೊಮ್ಮೆ ಅತಿಯಾದ ಉದ್ವೇಗ ಅಂದರೆ ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಅಂತ ಇರ್ಬೋದು, ಅದು ಇರ್ಬೋದು, ಅದನ್ನು ನಿಭಾಯಿಸ್ತಾರೆ. ಅದರ ಕೆಲವು ಲಕ್ಷಣಗಳು ಅವರಿಗೆ ಬರ್ತದೆ. ಈಗ ಸ್ವಲ್ಪ ತಲೆನೋವಾಗ್ಬೋದು ಅಥವಾ ನಿದ್ರೆಯಲ್ಲಿ ತೊಂದರೆ ಆಗ್ಬೋದು, ಆ ಥರದ ಇದು ಬರ್ತದೆ, ಅದನ್ನು ಅವರು ನಿಭಾಯಿಸ್ತಾರೆ. ಕೆಲವರು ಇದನ್ನು ನಿಭಾಯಿಸಲಿಕ್ಕೆ ಕಷ್ಟಪಡ್ತಾರೆ, ಅವರ ದೈನಂದಿನ ಚಟುವಟಿಕೆಗಳು ಸುಲಭದಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಂತ ಸಿಚುವೇಶನ್ ಬರ್ತದೆ. ಅಂದರೆ ಈಗ ನಿದ್ರೆ ಬರೋದಿಲ್ಲ ಅಂತ ಇಟ್ಕೊಳ್ಳುವ, ಆಲೋಚನೆ ಅತಿಯಾದ ಆಲೋಚನೆಯಿಂದನೇ ಆಗುವಂಥದ್ದು, ಕಂಟ್ರೋಲ್ ಅನ್ಕಂಟ್ರೋಲೇಬಲ್ ಥಾಟ್ಸ್ ಅಂತ ಅಂದರೆ ವರಿಯಿಂಗ್ ಥಾಟ್ಸ್ ಅಂತ ಹೇಳ್ತೇವೆ, ಅಂದರೆ ಚಿಂತೆ ಆಧಾರ ಚಿಂತೆ ಇರ್ತದೆ, ಯಾವುದಾದ್ರು ಒಂದು ರೀತಿಯ ಚಿಂತೆ, ಕಾಯಿಲೆಯದ್ದಿರ್ಬೋದು ಅಥವಾ ಅದೇ ಹಾಗೆ ಹೇಳಿದಾಗೆ ಸಾಮಾಜಿಕ ಸಾಂಸಾರಿಕ ವಿಚಾರಗಳಿರ್ಬೋದು, ಅದನ್ನು ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಆಲೋಚನೆಗಳನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆಗದ ಸ್ಥಿತಿ ಇರ್ತದೆ. ಅಂಥ ಸ್ಥಿತಿಯಲ್ಲಿ ಅವರು ದೈನಂದಿನ ಚಟುವಟಿಕೆ ಮಾಡಲಿಕ್ಕೆ ಆಗೋದಿಲ್ಲ. ನಿದ್ರೆ ಬರದೇ ಇರುವಾಗ ಶಾರೀರಿಕ ನಿತ್ರಾಣ ಆಗ್ತದೆ, ಅದರಿಂದಾಗಿ ಅವರು ಶಾರೀರಿಕ ಆರೋಗ್ಯ ಕೊರತೆ ಆಗ್ತದೆ, ಬೇರೆ ಕಾಯಿಲೆಗಳು ಹೌದು, ಅದರಿಂದ ಬೇರೆ ಕಾಯಿಲೆಗಳು ಬರುವಂಥದ್ದು. ಈಗ ನಾವು ನೋಡಿದಾಗ ಈಗ ಅತಿಯಾದ ಉದ್ವೇಗ ಇರುವವರಿಗೆ ನಿಧಾನಕ್ಕೆ ಡಯಾಬಿಟಿಸ್ ಕಾಯಿಲೆ ಒಂದು ಕಾರಣ ಅಂತ ಹೇಳ್ತೇವೆ, ಉದ್ವೇಗ, ಅಲ್ಸರ್ ಕಾಯಿಲೆ ಇರ್ಬೋದು ಅಂತ ಅನೇಕ ಕಾಯಿಲೆಗಳು ನಿದ್ರಾಹೀನತೆ ಕೊರತೆಯಿಂದ ಬರುವಂಥದ್ದು, ಉದ್ವೇಗದ ಕಾರಣದಿಂದ ಬರುವಂಥದ್ದು ಇದೆ. ಹಾಗೆ ಅಂಥ ಸಿಚುವೇಶನ್ಸ್ ಅಂದರೆ ಉತ್ಪತ್ತಿ ಆದಾಗ ಅವರಿಗೆ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕಷ್ಟ ಅಂತ ಅನುಭವಿಸಿದಾಗ ತಜ್ಞ ವೈದ್ಯರ ಸಲಹೆಗೆ ಹೋಗುವುದು ಅಗತ್ಯ. ಡಾಕ್ಟರ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಉದ್ವೇಗಕ್ಕೆ ಜನರು ಒಳಗಾಗ್ತಾರೆ ಅಂತ ಹೇಳಿದ್ರಿ, ಒಂದು 100 ಜನವನ್ನು ಒಂದು ಉದಾಹರಣೆಗೆ ತೆಗೆದುಕೊಂಡ್ರೆ, 100ರಲ್ಲಿ ಎಲ್ಲರಲ್ಲಿಯೂ ಕೂಡ ಒಂದೇ ರೀತಿಯಲ್ಲಿ ಈ ಉದ್ವೇಗ ಇರ್ತದೋ ಅಥವಾ ಅದನ್ನು ಸ್ವೀಕರಿಸುವಂತಹ ರೀತಿಯಲ್ಲಿ ಏನಾದರೂ ವ್ಯತ್ಯಾಸ ಇರ್ತದೋ ಹೇಗೆ ಅಂತ? ನೋಡಿ, ಆಯುರ್ವೇದ ರೀತಿಯಲ್ಲಿ ನಾನು ಹೇಳುವುದಾದರೆ ಮನಸ್ಸಿನ ಶಕ್ತಿಯ ಮೇಲೆ ಇರುವಂಥದ್ದು ಸತ್ವ ಬಲ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ಅದು 3 ವಿಧವಾಗಿದೆ. ಒಂದು ಪ್ರವರ ಸತ್ವ ಅಂತ, ಅಂದರೆ ಅವರ ಮನಸ್ಥಿತಿ ಅತ್ಯಂತ ಬಲಶಾಲಿ. ಮಧ್ಯಮ ಸತ್ವ ಅಂತ, ಅವರು ಮಧ್ಯಮ ಬಲ, ಮನಸ್ಸಿನ ಬಲ ಇರುವವರು. ಮತ್ತೊಂದು ಅಲ್ಪಸತ್ವ ಅಂತಿದೆ. ಈ ಅಲ್ಪಸತ್ವ, ಹೌದು, ವೀಕ್ ಮೈಂಡೆಡ್ ಅಂತ. ಅವರು ಅಲ್ಪಸತ್ವ ಅಂತ ಇರುವವರು ಯಾವಾಗಲೂ ಈ ಉದ್ವೇಗ ಎನ್ನುವ ಕಾಯಿಲೆಗೆ ಸುತ್ತುತ್ತಾಗುವಂಥವ್ರು. ಮಧ್ಯಮ ಸತ್ವ ಇರುವ ಉದ್ವೇಗ ಅನುಭವಿಸ್ಬೋದು, ಆದರೆ ಅವರು ಅದನ್ನು ನಿಭಾಯಿಸ್ತಾರೆ. ಯೂಶ್ವಲಿ ನಮ್ಮ ಇದರಲ್ಲಿ ಹೇಳೋದಂದ್ರೆ ಏನಂದರೆ, ಅವರು ಹೆಲ್ಪ್ ತಗೊಳ್ತಾರೆ ಅಥವಾ ಅಡ್ವೈಸ್ ತಗೊಳ್ತಾರೆ, ಅಥವಾ ಅವರು ಕೆಲವು ಜೀವನ ಇದನ್ನು ಚರಿತ್ರೆಯ ಹಾಗೆ ಕೆಲವರು ಐಡಲ್ ಇವರನ್ನು ಸ್ಟಡಿ ಮಾಡಿ ಇದನ್ನು ನಿಭಾಯಿಸುವುದು ಹೇಗೆ ಅಂತ ಕಲಿತುಕೊಂಡು ಅದನ್ನು ನಿಭಾಯಿಸ್ತಾರೆ. ಮಧ್ಯಮ ಸತ್ವ ಅಂತ ಹೇಳೋರು ಆಲ್ಮೋಸ್ಟ್ 75% ಅದೇ ಕ್ಯಾಟಗರಿಯಲ್ಲಿ ಎಲ್ಲರೂ ಇರುವವರು. ಹೇಗಾದರೂ ಹೆತ್ತವರ ಸಲಹೆ ತಗೊಳ್ಳುವಂಥದ್ದು ಅಥವಾ ಒಡಹುಟ್ಟಿದವರ ಸಲಹೆಗಳು, ಗುರು ಹಿರಿಯರ ಸಲಹೆಗಳು ತೆಗೆದುಕೊಂಡು ಅವರು ಅದನ್ನು ನಿಭಾಯಿಸ್ತಾರೆ. ಅಂಥ ಇದು ಮಧ್ಯಮ ಸತ್ವ ಅಂತ ಹೇಳ್ತೇವೆ, ಅವರಿಗೆ ನಿಭಾಯಿಸಲಿಕ್ಕೆ ಆಗುವಂಥವ್ರು. ಪ್ರವರ ಸತ್ವ ಅಂತ ಒಂದು ಕ್ಯಾಟಗರಿ ಇದೆ, ಅಲ್ಲಿ ಅವರು ಯಾವುದೇ ಉದ್ವೇಗಕ್ಕೊಳಗಾಗುವುದಿಲ್ಲ, ಅವರು ಯಾವುದೇ ಒಂದು ಇಮೋಷನಲ್ ವಿಷಯಗಳಿಗೆ ಅಟ್ಯಾಚ್ ಆಗಿ ಇರುವುದಿಲ್ಲ, ಅವರು ಎಲ್ಲ ಕರ್ತವ್ಯ ಸಮನಾಗಿ ನಿಭಾಯಿಸ್ತಾರೆ, ಎಲ್ಲಿ ಏನು ಮಾಡಬೇಕಾ ಧೈರ್ಯಶಾಲಿಯಾಗಿ ಮುಂದೆ ಹೋಗ್ತಾರೆ, ಒಂದು ಟೀಮ್ ಲೀಡ್ ಮಾಡುವಂಥ ಇದನ್ನಿದ್ದರೆ ಅಲ್ಲಿಯೂ ಲೀಡ್ ಮಾಡ್ತಾರೆ, ಹಾಗೆ ಒಂದು ಸಮನಾದ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅಂಥವರು ಪ್ರವರ ಸತ್ವ ಅಂತ ಹೇಳ್ತೇವೆ, ಬಲವಾದ. ಹಾಗೆ ನಾವು ಇಲ್ಲಿ ನೋಡುವಾಗ ಹೀನ ಸತ್ವ ಅಥವಾ ಅಲ್ಪಸತ್ವ ಅಂತ, ವೀಕ್ ಮೈಂಡೆಡ್ ಅಂತ, ಅವರು ಹೆಚ್ಚಾಗಿ ಇದಕ್ಕೆ ತುತ್ತಾಗೋದು. ಯಾಕೆ ಅಂತ ಸಹ ಹೇಳಿದ್ದಾರೆ ನಮ್ಮ ಇದರಲ್ಲಿ. ನೋಡಿ, ಈಗ ನಾವು ಸಿಂಪಲ್ ವಿಚಾರ ಅದು, ಆದರೆ ಹೆಚ್ಚು ಇಮೋಷನ್ಸ್ ಆಗಿರುವ ಇರುವಂಥವ್ರು, ಅಂದರೆ ಇಮೋಷನ್ ಅಂದರೆ ತುಂಬ ಅಟ್ಯಾಚ್ಮೆಂಟ್, ಹೌದು, ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ಬೋದು, ಅಥವಾ ಸಣ್ಣ ಪುಟ್ಟ ವಿಷಯಕ್ಕೆ ಸಿಟ್ಟು ಮಾಡಿಕೊಳ್ಳುವವರು ಸ್ವಭಾವ ಅಂದು ಹೇಳ್ಬೋದು ಅಲ್ಲ. ಮತ್ತು ಈ ಅತಿಯಾದ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುವವರು, ಅಥವಾ ಇನ್ನೊಂದು ಸಣ್ಣ ವಿಷಯ ಅಂದರೆ ಮತ್ತೊಬ್ಬರ ಪ್ರೋಗ್ರೆಸ್ ಅಂದರೆ ಡೆವಲಪ್ಮೆಂಟ್, ಅವರ ಲೈಫ್ ಅಭಿವೃದ್ಧಿಯನ್ನು ಸಹಿಸದಿರುವವರು, ಅದನ್ನು ಅಸೂಯೆ ಅಂತ ಹೇಳ್ಬೋದು. ಇಂಥ ಸಣ್ಣ ಸಣ್ಣ ವಿಚಾರಗಳನ್ನೇ ಹೇಳಿದಾರೆ ಅಲ್ಲಿ. ಇಂಥ ಯೋಚನೆ ಇಟ್ಟುಕೊಂಡಂಥವರು ಯಾವಾಗಲೂ ಸತ್ವೋ ಬಲವೋ ಕಡಿಮೆ ಇರ್ತದೆ. ಸೊ ಅಂಥವರು ಹೆಚ್ಚಾಗಿ ಉದ್ವೇಗಕ್ಕೊಳಗಾಗುವುದು ಜಾಸ್ತಿ. ಯಾಕೆಂದರೆ ಒಂದು ಗೋಲ್ ಇಟ್ಕೊಂಡಾಗ, ಈಗ ನಾನು ಹೇಳೋದು ಆಕಾಂಕ್ಷೆ, ಅತಿ ಆಕಾಂಕ್ಷೆ ಇರೋರು ಅಂತ, ಅದು ನಡೆಸದೆ ಅದು ನಡೆಯದೆ ಹೋದಾಗ ಅಂತಹ ಸ್ಥಿತಿಯಲ್ಲಿ ಬೇಗ ಅವರು ಬ್ರೇಕ್ಡೌನ್ ಆಗ್ತಾರೆ. ಆಗ ಸ್ಟ್ರೆಸ್ಸು, ನಿದ್ರೆ ಬರದೇ ಇರುವಂಥದ್ದು, ಎಲ್ಲ ತಲೆನೋವು, ಇದು ಒಟ್ಟು ಶಾರೀರಿಕವಾಗಿ ಸಹ ತೊಂದರೆ ಅನುಭವಿಸ್ತಾರೆ, ಉದ್ವೇಗದ ಲಕ್ಷಣಗಳು ಇರ್ತದೆ, ಮಾನಸಿಕವಾಗಿ ಸಹ ಅವರು ಕುಂದುತ್ತಾರೆ. ಸೊ ಅಂಥ ಕೆಲವು ವಿಚಾರಗಳು ನಾವು ನೋಡಬೇಕಾದ್ದು. ಅಲ್ಪಸತ್ವ ಅಂತಿರುವವರು ಹೆಚ್ಚಾಗಿ ಈ ಉದ್ವೇಗಕ್ಕೆ ಒಳಗಾಗುವುದು. ಹಾಗೆ ಸಣ್ಣದರಿಂದಲೇ ನಾವು ಅವರಲ್ಲಿ ಒಂದು ಈ ನೋಡಿ ಕಲಿಯುವ ಪ್ರವೃತ್ತಿಯನ್ನು ನಾವು ಬೆಳೆಸಿದರೆ ಆಗ ಅವರು ಅಟ್ಲೀಸ್ಟ್ ಮಧ್ಯಮ ಸತ್ವಲ್ಲಿರ್ತಾರೆ. ಪ್ರವರ ಸತ್ವ ಅಂದರೆ ಸ್ಥಿರವಾದ ಮನಸ್ಸಿದ್ದರೆ ಒಳ್ಳೆಯದು, ಇಲ್ಲ ಇದ್ದರೂ ಅವರು ಕಲ್ತು ನೋಡಿ ಕಲಿತು ಅವರ ತೊಂದರೆಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಒಂದು ಪ್ರವೃತ್ತಿ ಬೆಳೆಸಿದರೆ ಮಕ್ಕಳು ದೊಡ್ಡವರಾಗುವಾಗ ಉದ್ವೇಗಕ್ಕೊಳಗಾಗುವುದು ಕಡಿಮೆ. ಈ ಉದ್ವೇಗಕ್ಕೆ ಒಳಗಾದಂತಹ ವ್ಯಕ್ತಿ ಬೇರೆ ಬೇರೆ ಚಿಹ್ನೆಗಳನ್ನು ತೋರಿಸ್ತಾರೆ ಅಥವಾ ಬೇರೆ ಬೇರೆ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ಕೆಲವೊಂದು ಸಾರಿ ಈಗ ತಾತ್ಕಾಲಿಕ ಕಾರಣದಿಂದಲೂ ಕೂಡ ಇಂಥ ಒಂದು ಉದ್ವೇಗಗಳು ಎದುರಾಗಬಹುದು ಅಥವಾ ವ್ಯಕ್ತ ಆಗಬಹುದು. ಕೆಲವೊಂದು ನಿರಂತರವಾಗಿ 16 ವರ್ಷಗಳಿಂದ ಒಂದು ಕಾರಣದಿಂದಾಗಿ ಉದ್ವೇಗಕ್ಕೆ ಒಳಗಾಗುವಂಥವ್ರು ಇರ್ತಾರೆ, ಇವುಗಳಿಗೆಲ್ಲ ಪರಿಣಾಮಕಾರಿ ಚಿಕಿತ್ಸೆ ಹೇಗೆ? ನೋಡಿ, ಕಾರಣಗಳನ್ನು ನಾವು ಯಾವಾಗಲೂ ಇದು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಹೌದು, ಮಾನಸಿಕ ವಿಷಯಗಳನ್ನು ನಾನು ಹೇಳೋದು. ಶಾರೀರಿಕವಾಗಿ ಆದರೆ ಕಾರಣಗಳನ್ನು ಬಿಡ್ಬೋದು, ಸುಲಭದಲ್ಲಿ ಬಿಡ್ಬೋದು. ಆಹಾರದಿಂದಾಗಿದ್ದರೆ ಆಹಾರವನ್ನು ಬಿಡ್ಬೋದು, ಇದರಿಂದ ನಮ್ಮ ಚಟುವಟಿಕೆಗಳಿಂದಾದರೆ ಚಟುವಟಿಕೆಯನ್ನು ಬದಲಿಸ್ಬೋದು. ಆದರೆ ಈ ಮನಸ್ಸಿನ ವಿಚಾರ ಸ್ವಲ್ಪ ಬೇರೆ. ಅಲ್ಲಿ ಏನಾಗ್ತಾ ಇರೋದು ಅಂದರೆ ಸಂದರ್ಭಕ್ಕೆ ನಮ್ಮ ಪ್ರತಿಕ್ರಿಯೆ, ಅದೇ ಉದ್ವೇಗ. ಸಂದರ್ಭ ನಮ್ಮ ಕೈಯಲ್ಲಿ ಇದ್ದರೆ ಬದಲಿಸ್ಲಿಕ್ಕೆ ಆಗ್ತದೆ. ಕೆಲವೊಮ್ಮೆ ನಮ್ಮ ಕೈ, ನೀವು ಹೇಳಿದಾಗೆ ಅನೇಕ ವರ್ಷಗಳಿಂದ ಅನುಭವಿಸುವಂಥ ಒಂದು ಪರಿಸ್ಥಿತಿ ಇದ್ದರೆ ಅಲ್ಲಿ ಸಂದರ್ಭವನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಆಗ ಏನಾಗಬೇಕದ್ದು, ನಾವು ಸ್ವತಃ ಬದಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಮನಸ್ಸನ್ನು, ನಮ್ಮ ಪ್ರತಿಕ್ರಿಯೆಯನ್ನು ಬದಲಿಸಿಕೊಳ್ಳುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಚಿಕಿತ್ಸೆಯ ವಿಚಾರ ಬರುವಾಗ ಈ ಆಪ್ತ ಸಮಾಲೋಚನೆ ಅಂತ ಹೇಳ್ತೇವೆ, ಅಂದರೆ ಕೌನ್ಸೆಲಿಂಗ್, ಕೌನ್ಸಿಲರ್ಸ್ ಅಂತ ಇರ್ತಾರೆ. ಫ್ಯಾಮಿಲಿ ಕೌನ್ಸಿಲರ್, ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆ ಕೌನ್ಸಿಲರ್ಸ್, ಎಜುಕೇಷನಲ್ ಕೌನ್ಸಿಲರ್ಸ್ ಇದ್ದಾರೆ, ಫ್ಯಾಮಿಲಿ ಕೌನ್ಸಿಲರ್ಸ್, ಸೈಕೋಥೆರಪಿಸ್ಟ್ಗಳಿರ್ತಾರೆ. ಕಾಯಿಲೆಯಾಗಿ ಮಾರ್ಪಟ್ಟಾಗ ಅದನ್ನು ನಿಭಾಯಿಸಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಅಥವಾ ಫ್ಯಾಮಿಲಿಯ ವಿಷಯದಿಂದ ಅವರಿಗೆ ಉದ್ವೇಗ ಒಳಗಾದರೆ ಫ್ಯಾಮಿಲಿ ಕೌನ್ಸಿಲರ್ಸ್, ಈಗ ಗಂಡ ಹೆಂಡತಿಯವರ ಮನಸ್ತಾಪಗಳಿಂದ ಈಗ ಇಬ್ಬರಿಗೂ ಉದ್ವೇಗ ಇದೆ, ಆಂಗ್ಸೈಟಿಯನ್ನು ಅನುಭವಿಸ್ತಾ ಇದ್ದಾರೆ, ಅಂಥ ಸ್ಥಿತಿಯಲ್ಲಿ ಫ್ಯಾಮಿಲಿ ಕೌನ್ಸಿಲರ್ಸ್ ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಹೀಗೆ ಕೌನ್ಸಿಲರ್ಸಿನ ಹೆಲ್ಪ್ ತಗೊಳ್ಬೋದು. ಅಲ್ಲಿ ಪ್ರಮುಖವಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಾನು ಕೆಲವು ವಿಚಾರಗಳು ಹೇಳ್ತೇನೆ ಅಲ್ಲಿ. ಅಲ್ಲಿ ಹೇಗೆ ನಾವು ಚಿಕಿತ್ಸೆ ಮಾಡೋದು ಅಂತ ಉದ್ವೇಗ ಹೇಳ್ಬೋದು, ಅದನ್ನು ಚಿಂತೆ ಬಿಟ್ಟು ಬಿಡಿ ಎಲ್ಲ ಗುಣ ಆಯಿತು ಅಂತ, ಆದರೆ ಅಷ್ಟು ಸುಲಭ ಇಲ್ಲ. ಮತ್ತು ಚಿಕಿತ್ಸೆ ಮಾಡುವಾಗ ಬರೀ ಕೌನ್ಸಿಲಿಂಗ್ ಒಂದೇ ಸಾಲೋದು ಇಲ್ಲ. ಈ ನಮ್ಮ ಆಯುರ್ವೇದ ರೀತಿಯಲ್ಲಿ ನಾವು ಹೇಳೋದಾದರೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಮಾಡ್ತೇವೆ. ನಾನು ಆಗಲೇ ಹೇಳಿದ್ದೇನೆ, ಒಂದು ವಿಚಾರ ಏನಂದರೆ ಶರೀರದ ದೌರ್ಬಲ್ಯ, ಶಾರೀರಿಕವಾಗಿ ಒಬ್ಬ ವ್ಯಕ್ತಿ ದುರ್ಬಲವಾಗಿದ್ದರೂ ಉದ್ವೇಗವನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ. ಹಾಗೆ ಶರೀರವನ್ನು ಪರಿಗಣಿಸಬೇಕು, ಕೌನ್ಸಿಲರ್ ಮನಸ್ಸಿಗೆ ಏನು ನಾವು ಮಾರ್ಪಾಡುಗಳನ್ನು ಮಾಡಬೇಕು ಅದನ್ನು ಮಾಡಿಸಬೇಕು, ಕೌನ್ಸಿಲಿಂಗ್ ಅಂತ ಹೇಳುವ ಒಂದು ಪಾರ್ಟನ್ನು ತಗೊಳ್ಬೇಕು. ಹಾಗೆ ಮನಸ್ಸಿಗೆ ಒಂದು ಬೆಸ್ಟ್ ಅಂತಂದರೆ ಶ್ರೇಷ್ಠವಾದ ಒಂದು ಚಿಕಿತ್ಸೆ ಅಂತ ಹೇಳೋದು ಯೋಗ. ಹಾಗೆ ಯೋಗದ ಹೆಲ್ಪನ್ನು ನಾವು ತಗೊಳ್ಬೇಕಾಗ್ತದೆ. ಹಾಗೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ನಾವು ಇದು ಮಾಡಬೇಕು. ಆಹಾರ ಇರ್ಬೋದು, ಔಷಧಿ ಇರ್ಬೋದು, ಅಥವಾ ಚಿಕಿತ್ಸೆ, ಆಯುರ್ವೇದ ರೀತಿಯ ಚಿಕಿತ್ಸೆಗಳುಂಟು. ಹಾಗೆ ಎಲ್ಲ ಒಂದು ಸೇರಿ ಚಿಕಿತ್ಸೆ ಮಾಡುವಂಥದ್ದು, ನಾವು ಒಂದೊಂದೇ ಟ್ರೈ ಮಾಡ್ತೇವೆ ಅಂತ ಹೋಗಬಾರ್ದು. ನಮಗೆ ಬೇಗ ಒಂದು ಅದರ ಗುಣ ಕಾಣಬೇಕು ಅಥವಾ ಅದರೊಂದು ಪರಿಹಾರ ಪಡಿಬೇಕು ಅಂತಾದರೆ ನಾವು ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಒಟ್ಟಿಗೆ ಶುರು ಮಾಡಬೇಕು. ಅದು ತಜ್ಞ ವೈದ್ಯರು ಹೇಳಿದ ರೀತಿಯಲ್ಲಿ ಹೋಗಲಿಕ್ಕೆ ಅವರು ಅದನ್ನು ಸಲಹೆಯನ್ನು ಕೊಡ್ತಾರೆ, ಯಾವಾಗ ಏನನ್ನು ಮಾಡಬೇಕು ಅಂತ. ಹಾಗೆ ಅದರಲ್ಲಿ ಫಸ್ಟ್ ನಾನು ಹೇಳೋದು ಕೌನ್ಸಿಲಿಂಗ್ ಅಂತ. ಕೌನ್ಸಿಲಿಂಗಲ್ಲಿ ನಾವು ಮುಖ್ಯವಾಗಿ ಈ ಉದ್ವೇಗವನ್ನು ನಿಭಾಯಿಸಲಿಕ್ಕೆ ಕೆಲವು ಮೆಥಡ್ಗಳನ್ನು ಹೇಳಿಕೊಡ್ತೇವೆ. ಒಂದು ಡಿಸ್ಟ್ರಾಕ್ಷನ್ ಮಾಡೋದು ಅಂತ. ಈಗ ಒಂದು ಯೋಚನೆ ನಿಮ್ಮ ಉದ್ವೇಗಕ್ಕೆ ಕಾರಣ ಅಂತಿದ್ದರೆ, ಒಂದು ವರಿಯಿಂಗ್ ಥಾಟ್ ಅಂತ ರಿಪೀಟ್ ಆಗಿ ಬರ್ತದೆ, ಆಗಾಗ ಅದೇ ಯೋಚನೆ ಬರ್ತದೆ. ನೀವು ಒಂದು ಚಟುವಟಿಕೆಯಲ್ಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ಬ್ಯುಸಿ ಇರುವಾಗ ಬರುವುದಿಲ್ಲ, ನೀವು ಯಾವಾಗ ಫ್ರೀ ಇರ್ತೀರಿ ಅಂದರೆ ಖಾಲಿ ಇದ್ದೀರಿ, ನಿಮಗೆ ಬಿಡುವು ಇದೆ, ಸುಮ್ಮನೆ ಕೂತ್ಕೊಂಡಿದ್ದೀರಿ, ಆ ಸಮಯದಲ್ಲಿ ಬರ್ತದೆ. ಈಗ ಹೌಸ್ ವೈಫ್ಸ್ ಆದರೆ ಅವರ ಕೆಲಸ ಆಗ್ತಾ ಇರುವಾಗ ಯಾವುದೂ ಇಲ್ಲ, ಅವರಿಗೆ ಯಾವ ಉದ್ವೇಗ ಅನುಭವ ಆಗೋದಿಲ್ಲ. ಆದರೆ ಅವರು ಬಿಡುವಾಗಿ ಕೂತ್ಕೊಂಡಾಗ ಈ ಯೋಚನೆಗಳು ಬರಲಿಕ್ಕೆ ಶುರುವಾಗ್ತದೆ, ಅದರಿಂದ ಅವರು ಉದ್ವೇಗ ಅನುಭವಿಸ್ತಾರೆ. ಸೊ ಆ ಯೋಚನೆಯನ್ನು ಶಿಫ್ಟ್ ಮಾಡಬೇಕು, ಅದೊಂದು ಮೆಥಡ್. ಅದು ನಿಮಗೆ ಇಷ್ಟವಾದ ಚಟುವಟಿಕೆಯನ್ನು ಮಾಡುವುದು, ಒಂದು ಅದು. ಎರಡನೇದ್ದು ಉತ್ತಮವಾದ ವಿಚಾರಗಳನ್ನು ಓದುವುದು, ಅದೇ ಹವ್ಯಾಸಗಳಲ್ಲೇ ಬರ್ತದೆ. ಚಟುವಟಿಕೆಗಳನ್ನು ಮಾಡೋದು, ಹೌದು, ಗಾರ್ಡನಿಂಗ್ ಆಗ್ಬೋದು, ಉತ್ತಮವಾದ ಈ ಗಿಡಗಳ ಜೊತೆಯಲ್ಲಿ ಜೀವನ ನಮ್ಮ ಮನಸ್ಸನ್ನು ಅಷ್ಟೇ ಹಸಿರಾಗ್ತದೆ ಅಂತ, ಹೌದು, ಹಾಗೆ ಅದು ಇರ್ಬೋದು. ಸಂಗೀತ ಒಳ್ಳೆಯ ಇದು, ಹಾಗೆ ಒಳ್ಳೆಯ ಸ್ಪೀಚ್ಗಳನ್ನು ಕೇಳೋದು, ಅಂದರೆ ನಾವು ಆಪ್ತ ಸಲಹೆ ಅಂತ ಹೇಳ್ತೇವೆ, ಅಂದರೆ ಕೆಲವು ತಿಳಿದವರ ಭಾಷಣಗಳನ್ನು. ಈಗ ನಿಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಅದು ಸಾಕಷ್ಟು ಸಿಗ್ತದೆ, ನಿಮಗೆ ಯಾವುದು ಉತ್ತಮ ಅನ್ನಿಸ್ತ ಅಂಥದ್ದು ಇದನ್ನು ಕೇಳಬಹುದು. ಈ ರೀತಿಯಲ್ಲಿ ಶಿಫ್ಟ್ ಮಾಡಬೇಕು ಥಾಟ್ಸನ್ನು. ಮತ್ತು ಇದು ಒಂದು ಸಲಕ್ಕೆ ಆಗೋದಿಲ್ಲ, ಅದಕ್ಕೆ ಹತಾಶರಾಗಬಾರ್ದು. ಇದು ರಿಪೀಟೆಡ್ ಎಫರ್ಟ್ ಅಂತ, ಅಂದರೆ ನಾವು ಬಿಡದೆ, ಹೌದು, ಹಾಗೆ ಮನೆಯಲ್ಲಿ ಒಬ್ಬರು ಅದಕ್ಕೆ ಸಪೋರ್ಟ್ ಮಾಡಬೇಕು, ಮನೆಯ ಅವರ ಒಂದು ಪ್ರೋತ್ಸಾಹ ಮುಖ್ಯ. ಬಿಡಬೇಡ, ಇನ್ನು ಸ್ವಲ್ಪ ದಿವಸ ಮಾಡುವಾಗ ಎಲ್ಲ ಸರಿ ಆಗ್ತದೆ ಅಂತ ಹೇಳೋ ಒಬ್ಬರು ಇದ್ದರೆ ಬೆನ್ನ ಹಿಂದೆ ಅವರು ಇದರಲ್ಲಿ ಸಕ್ಸೀಡ್ ಆಗ್ಬೋದು. ಹಾಗೆ ರಿಪೀಟೆಡ್ ಎಫರ್ಟ್ ಮಾಡುವಂಥದ್ದು, ಎಂಗೇಜ್ ಆಗಿರುವಂಥದ್ದು. ಹಾಗೆ ಮತ್ತು ಈ ಕಾರಣಗಳು ಬೇರೆ ಸಾಲ್ವ್ ಆಗೋದಿಲ್ಲ ಅಂತಿದ್ದರೆ, ಈಗ ಆಗಲೇ ಹೇಳಿದಾಗೆ ವರ್ಷಾನುಗಟ್ಟಲೆಯಿಂದ ಆ ಕಾರಣ ಇದೆ ಒಟ್ಟಿಗೆ, ಅಂದರೆ ಆ ಕಾರಣವನ್ನು ಅದರ ಸಮಯಕ್ಕೆ ಬಿಡೋದು ಒಳ್ಳೆಯದು. ಕೆಲವು ಕಾರಣಗಳು ಸಮಯ ಬಂದಾಗೆ ಅದರಷ್ಟೇ ತನ್ನಿಂತಾನೇ ಸಾಲ್ವ್ ಆಗ್ತವೆ. ನಮ್ಮ ಕೈಲಿದ್ದರೆ ಯೋಚನೆ ಮಾಡಬೇಕು, ಕೈಲಿಲ್ಲದಿದ್ದರೆ ಅದನ್ನು ಅದರ ಪಾಡಿಗೆ ಬಿಡಬೇಕು. ಆವಾಗ ಸ್ವಲ್ಪ ನೆಮ್ಮದಿ ಇರ್ತದೆ. ಮತ್ತು ಕೆಲವು ಕಾರಣಗಳು ಹೋಗುವುದಿಲ್ಲ, ಆಗ ನಾವು ಅದರ ಜೊತೆಗೆ ಜೀವಿಸಲಿಕ್ಕೆ ಅಭ್ಯಾಸ ಮಾಡುವಂಥದ್ದು. ಇದು ನಾವು ರಿಪೀಟೆಡ್ ಆಗಿ ನಮ್ಮ ಇದಕ್ಕೆ ಹೇಳಿಕೊಳ್ತಾ ಇರಬೇಕು, ಸೆಲ್ಫ್ ಸಜೆಷನ್ ಅಂತ. ಅಂದರೆ ನಾನು ಅದರೊಟ್ಟಿಗೆ ಜೀವಿಸ್ತೇನೆ, ಅದು ಸರಿಯಾದಾಗ ಸರಿಯಾಗಲಿ, ಈ ರೀತಿಯ ಒಂದು ಕನ್ಸೋಲಿಂಗ್ ವರ್ಡ್ಸನ್ನು ನಾವು ನಮಗೆ ಹೇಳಬೇಕು. ಆಗ ಅದು ಮನಸ್ಸನ್ನು ಶಾಂತವಾಗಿ ಇಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಸೆಲ್ಫ್ ಸಜೆಷನ್ಸ್ ಅಂತ, ಅದನ್ನು ಮಾಡ್ತಾ ಇದ್ದರೆ ಒಳ್ಳೆಯದು. ಹಾಗೆ ಈಗ ಕೌನ್ಸೆಲಿಂಗ್ ಪಾರ್ಟ್ ಅಲ್ಲದೆ ಅದರಲ್ಲಿ ಇನ್ನೊಂದು ಏನಂದರೆ ನಮ್ಮ ರಿಯಾಕ್ಷನ್ ಒಂದು, ಹೌದು, ನಮ್ಮ ಸಿಚುವೇಶನ್ಗೆ ನಮ್ಮ ಪ್ರತಿಕ್ರಿಯೆ ಅಂತ, ಸಂದರ್ಭಕ್ಕೆ ಪ್ರತಿಕ್ರಿಯೆ ಅಂತ, ಅದನ್ನು ಇಂಪ್ರೂವ್ ಮಾಡೋದು. ಈಗ ಒಂದು ಮನೆಯಲ್ಲಿ ಒಂದು ಏನೋ ಒಂದು ಕಿರಿಕಿರಿ ಆಗ್ತಾ ಇದೆ, ಜಗಳ ಏನೋ ಒಂದು, ಹೇಳಿದ್ದನ್ನು ಕೇಳ್ತಾ ಇಲ್ಲ ಕೆಲವರು, ಅಥವಾ ಅವರು ಹೇಳಿದಾಗೆ ನಡೀತಾ ಇಲ್ಲ ಅಂತ ಆಗುವಾಗ ನಾವು ಯೂಶ್ವಲಿ ಅಂದರೆ ಮಾಡುವಂಥ ಪ್ರತಿಕ್ರಿಯೆ ಸಿಟ್ಟು, ಹೌದು, ಸಿಟ್ಟು ಮಾಡುವಂಥದ್ದು ಅಂತ. ಅದನ್ನು ಬೆಟರ್ ಏನು ಅಂತ ಯೋಚನೆ ಮಾಡಬೇಕು. ಅವರು ಮಾಡುವ ಆ ಚಟುವಟಿಕೆ ಕಾರಣ ಏನು, ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ ನಮ್ಮ ಮನಸ್ಸು ಕೂಡಲೇ ಶಾಂತ ಆಗ್ತದೆ. ಅವರ ಸೈಡಿಂದ ಯೋಚನೆ ಮಾಡಿ ಸ್ವಲ್ಪ ಪ್ರಯತ್ನ ಮಾಡಿದರೆ ಆವಾಗ ಪ್ರತಿಕ್ರಿಯೆ, ಒಳ್ಳೆ ಪ್ರತಿಕ್ರಿಯೆ ಬರ್ತದೆ, ಅದರಿಂದಾಗಿ ಮನಸ್ಸು ಶಾಂತ ಆಗ್ತದೆ. ಹಾಗಾಗಿ ಆ ರೀತಿಯ ಪ್ರಯತ್ನ ಸಹ ಒಂದು ಮಾಡ್ಬೋದು, ನಮ್ಮ ರೆಸ್ಪಾನ್ಸನ್ನು ಇಂಪ್ರೂವ್ ಮಾಡುವಂಥದ್ದಂತ, ಬಿಹೇವಿಯರನ್ನು ಇಂಪ್ರೂವ್ ಮಾಡುವಂಥದ್ದು. ಇದು ಕೌನ್ಸಿಲಿಂಗ್ ಪಾರ್ಟ್ ಆಗಿರ್ಬೋದು. ಎರಡನೇದಾಗಿ ನಾವು ಯೋಚನೆ ಮಾಡುವಂಥದ್ದು ಚಿಕಿತ್ಸೆ, ಔಷಧಿಯಾಗಿ ಏನು ಮಾಡ್ಬೋದು ಅಂತೇಳಿ. ಔಷಧಿಯಲ್ಲಿಯೂ ಕೆಲವು ಇದಿದೆ, ನಮಗೆ ಆಪ್ಷನ್ಸ್ ಇದೆ ಆಯುರ್ವೇದದಲ್ಲಿ. ಮುಖ್ಯವಾಗಿ ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥದ್ದು ಅಶ್ವಗಂಧ, ಅದು ಆ್ಯಂಗ್ಸೈಟಿಗೆ ಬೆಸ್ಟ್ ಅಂತೇಳಿ ಏನು ರಿಸರ್ಚ್ ಎಲ್ಲ ಆಗಿದಂಥ ಒಂದು ದ್ರವ್ಯ. ಹಾಗೆ ಜಟಮಾಂಸಿ ಅಂತಿದೆ, ಬ್ರಾಹ್ಮಿ ಅಂತಿದೆ. ಹಾಗೆ ಇದರಿಂದ ಉತ್ಪಾದಿಸಿದ ಅನೇಕ ಔಷಧ ಈಗ ನಮಗೆ ಅವೈಲೇಬಲ್ ಇದೆ ಅಂತ. ಇದನ್ನು ಉಪಯೋಗ, ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಉಪಯೋಗಿಸುವಂಥದ್ದು. ಹಾಗೆ ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಉದ್ವೇಗ ಆದ ವ್ಯಕ್ತಿಯಲ್ಲಿ ನಾವು ಆಯುರ್ವೇದ ರೀತಿಯಲ್ಲಿ ಹೇಳಿದ್ದಾರೆ, ಶಾರೀರಿಕವಾಗಿ ವಾತ ಅಂತ ಅಂಶ ಜಾಸ್ತಿ, ಹಾಗೆ ಪಿತ್ತ ಎನ್ನುವ ಅಂಶ ಜಾಸ್ತಿ ಇರ್ತದೆ. ಹಾಗೆ ಇದೆರಡರನ್ನು ಶಮನ ಮಾಡುವ ಒಂದು ಚಿಕಿತ್ಸೆಯನ್ನು ನಾವು ಸೇರಿಸಬೇಕಾಗ್ತದೆ. ಅದನ್ನು ನಾವು ಮಾಡುವಂಥದ್ದು, ಅದು ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಔಷಧಿ ಅಂತ ತಗೊಳ್ಳುವಂಥದ್ದು. ಹಾಗೆ ಇದು ಔಷಧದ ಒಂದು ಪಾರ್ಟ್ ಆಗಿ. ಆದರೆ ಮತ್ತೆ ಆಹಾರ, ಆಹಾರದಲ್ಲಿ ಏನೇನು ತಗೊಳ್ಬೋದು ತಗೊಳ್ಬಾರ್ದು ಅಂತ, ಅದು ಅತ್ಯಂತ ಪರಿಣಾಮಕಾರಿ. ಯಾಕೆ ನಾನೀಗ ಆಲ್ರೆಡಿ ಹೇಳಿದಾಗೆ ಮನಸ್ಸಿಗೆ ಆಗುವಂಥ ಆಹಾರ ಔಷಧ ದ್ರವ್ಯಗಳು ಇದ್ದಾವೆ. ಉದಾಹರಣೆಗೆ ನೀವು ಹಾಲು, ತುಪ್ಪ, ಇದು ಎರಡು ಮನಸ್ಸಿಗೆ ಬಲ ಕೊಡುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು ದಿನನಿತ್ಯ ಸೇವನೆ ಮಾಡಬೇಕಾದಂಥ ಆಹಾರ ದ್ರವ್ಯ. ಹಾಗಾಗಿ ಅದನ್ನು ತಗೊಳ್ತಾ ಇರುವವರಿಗೆ ಮಾನಸಿಕವಾಗಿ ಒಂದು ದೃಢತೆ ಇರ್ತದೆ ಅಂತೇಳಿ ನಾನು ಒಬ್ಸರ್ವ್ ಮಾಡ್ತೇವೆ. ನಾನು ಆಯುರ್ವೇದ ಶಾಸ್ತ್ರ ಹೇಳೋದು ಅದನ್ನೇ, ಮತ್ತು ಮೇಧ್ಯ ಅಂತ ಹೇಳ್ತೇವೆ, ದನದ ತುಪ್ಪಕ್ಕೆ. ಹಾಗೆ ಅದನ್ನು ದಿನನಿತ್ಯ ಸೇವಿಸುವವರಿಗೆ ಒಂದು ರೀತಿಯಲ್ಲಿ ಮನಸ್ಸಿನ ಸ್ಥಿರತೆ ಜಾಸ್ತಿ ಇರ್ತದೆ ಅಂತ ಕಾಣ್ತದೆ. ಹಾಗೆ ತರಕಾರಿಗಳಲ್ಲಿ ಒಂದು ಎರಡು ವಸ್ತುಗಳು, ಅದನ್ನು ಆಹಾರ ಅಂತ ಹೇಳ್ಬೋದು, ಔಷಧ ಅಂತಲೂ ಹೇಳ್ಬೋದು. ಕುಂಬಳಕಾಯಿ, ಬೂದು ಕುಂಬಳ ಅಂತ ಹೇಳ್ತೇವೆ, ಏನು ಚಹ, ಹೌದು ಕೂಷ್ಮಾಣ್ಣ ಅಂತ, ಎಲ್ಲ ಹೈಬ್ರಿಡ್ ವೆರೈಟಿ ಅಂತಲ್ಲ ಊರಿನ ವೆರೈಟಿ ಸಿಗ್ಬೋದು ಅಂಥ ಕುಂಬಳಕಾಯಿಯನ್ನು ಉಪಯೋಗಿಸೋದು ಮನಸ್ಸಿಗೆ ಒಂದು ಶಾಂತತೆ ತರಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಹಾಗೆಯೇ ಒಂದೆಲಗ ಅಥವಾ ಔಷಧ ಹೌದು, ಹಾಗೆ ಆಹಾರವೂ ಹೌದು. ಅದನ್ನು ಚಟ್ನಿ ಮಾಡಿ, ತಂಬುಳಿ ಮಾಡಿ ಈ ರೀತಿ ಉಪಯೋಗಿಸುವಂಥದ್ದು, ಅದು ಮನಸ್ಸಿನ ಒಂದು ಶಾಂತತೆಗೆ ಸಹಾಯ ಮಾಡ್ತದೆ. ಹಾಗೆಯೇ ನಾವು ಆಹಾರದ ಒಂದು ಅಲ್ಲ ಅದು, ಮತ್ತು ಆಹಾರದಲ್ಲಿ ದ್ರವ್ಯಗಳಲ್ಲಿ ಸಿಹಿಯ ಪದಾರ್ಥ ಮತ್ತು ಏನು ಹೇಳುತ್ತದೆ, ಕಹಿ ಮತ್ತು ಚೊಗರು, ಸಿಹಿ ಪದಾರ್ಥ, ಹಾಗೆ ತುಪ್ಪ, ಪಸೆ ಅಂಶ ಇರುವಂಥದ್ದು, ಹಾಗೆ ಅಕ್ಕಿ, ಗೋಧಿ, ಇಂಥ ಆಹಾರ ದ್ರವ್ಯಗಳನ್ನು ಹೆಚ್ಚು ಸೇವಿಸಬೇಕು. ಅಲ್ಲದೆ ಖಾರ, ಉಪ್ಪು, ಹುಳಿ, ಅತಿಯಾದ ಏನು ಕಲರ್ ಹಾಕಿದಂಥ ಆಹಾರ ದ್ರವ್ಯಗಳು, ಫಾಸ್ಟ್ ಫುಡ್ಡಲ್ಲಿ ಏನು ಮಾಡ್ತಾರೆ ಅಂಥದ್ದು, ಮಾಂಸಾಹಾರ ಒಂದು ಮಟ್ಟಿಗೆ ಆಯುರ್ವೇದದಲ್ಲಿ ಮನಸ್ಸಿನ ಸ್ಥಿರತೆಗೆ ಮಾಂಸಾಹಾರ ವಿರುದ್ಧ ಅಂತ ಹೇಳ್ತೇವೆ. ಹಾಗೆ ಮಾಂಸಾಹಾರ ತೊಂದರೆ ಇರುವಾಗ ನಾವು ಅವಾಯ್ಡ್ ಮಾಡ್ಬೋದು. ಈಗ ಲೈಫ್ ಲಾಂಗ್ ಬಿಡಬೇಕು ಅಂತ ಹೇಳೋದಿಲ್ಲ, ಒಮ್ಮೆ ಪರಿಹಾರ ಸಿಗುವಲ್ಲಿವರೆಗೆ ಅದನ್ನು ಬಿಟ್ಟು ಮುಂದೆ ಹೋದರೆ ಒಳ್ಳೆಯದು. ಇಂಥ ವಸ್ತುಗಳನ್ನು ನಾವು ಇದು ಮಾಡಿದರೆ, ಅವಾಯ್ಡ್ ಮಾಡಿದರೆ ಆಹಾರದ ರೀತಿಯಲ್ಲಿ ಸಹ ನಾವು ಒಂದು ಉದ್ವೇಗಕ್ಕೆ ಚಿಕಿತ್ಸೆ ಮಾಡಿದಾಗ ಆಗ್ತದೆ. ಹಾಗೆ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಚಿಕಿತ್ಸೆ, ಏನು ಚಿಕಿತ್ಸಾ ಕ್ರಮಗಳು ಅಂತ ಆಯುರ್ವೇದದಲ್ಲಿದೆ, ಏನು ಪಂಚಕರ್ಮ ಅಂತ ಹೇಳ್ತೇವೆ. ಆದರೆ ಇಲ್ಲಿ ಪಂಚಕರ್ಮದ ಶೋಧನಾ ಕ್ರಮಗಳು ಉಪಯೋಗ ಇಲ್ಲ, ಆದರೆ ಕೆಲವು ಚಿಕಿತ್ಸಾ ಕ್ರಮಗಳು ತೀವ್ರತರವಾದ ಒಂದು ಏನು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ಶಾರೀರಿಕವಾಗಿ, ಅವುಗಳ ಶಮನಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ನಾವು ಉಪಯೋಗಿಸೋದು ಶಿರೋಧಾರ ಅಂತ ಚಿಕಿತ್ಸೆ, ಅತ್ಯಂತ ಪರಿಣಾಮಕಾರಿ. ಯಾರಿಗೆ ನಿದ್ರೆಯ ಕೊರತೆ ಇರ್ತದೆ ಅಥವಾ ತುಂಬ ಇರಿಟೇಬಿಲಿಟಿ ಎಲ್ಲ ಇರ್ತದೆ, ಸಿಟ್ಟು ಅತಿಯಾಗಿರ್ತದೆ, ಅಂಥವರಲ್ಲಿ ನಾವು ಹೆಚ್ಚಾಗಿ ಶಿರೋಧಾರ ಅಂತ ಮಾಡ್ತೇವೆ. ಅದರಲ್ಲಿ ನಾವು ಮಜ್ಜಿಗೆಯನ್ನು ಔಷಧೀಯ ದ್ರವ್ಯಗಳಿಂದ ಒಂದು ಪ್ರೊಸೆಸ್ ಮಾಡಿ ಮಾಡ್ತೇವೆ, ಅದಕ್ಕೆ ತಕ್ರದಾರ ಅಂತ ಹೇಳ್ತೇವೆ. ಹಾಗೆಯೇ ಎಣ್ಣೆ, ಬೇರೆ ಬೇರೆ ಔಷಧ ಹಾಕಿದಂಥ ಎಣ್ಣೆಗಳು, ಅವುಗಳಿಂದ ಮಾಡ್ತೇವೆ, ಅದನ್ನು ತೈಲಧಾರ ಅಂತ ಹೇಳ್ತೇವೆ. ಹಾಗೆಯೇ ಹಾಲಿಂದ ಮಾಡ್ತೇವೆ, ಯಾರಿಗೆ ಪಿತ್ತದ ಅಂಶ ಜಾಸ್ತಿ ಉಂಟು ಅಂಥವರಿಗೆ ಹಾಲನ್ನು ಔಷಧ ದ್ರವ್ಯದಲ್ಲಿ ಪ್ರೊಸೆಸ್ ಮಾಡಿ ಅದರಿಂದ ಮಾಡ್ತೇವೆ, ಅದಕ್ಕೆ ಕ್ಷೀರಧಾರ ಅಂತ ಹೇಳ್ತೇವೆ. ಹಾಗೆ ಧಾರ ಚಿಕಿತ್ಸೆ ಅತ್ಯುತ್ತಮ. ಹಾಗೆ ಶರೀರದಲ್ಲಿ ಮಾಂಸಖಂಡಗಳ ನೋವು ಇರ್ತದೆ ಅಂತ ಹೇಳಿದ್ದೇನೆ ಆಲ್ರೆಡಿ, ಅಂಥವರಿಗೆ ಸಂವಾಹನ ಚಿಕಿತ್ಸೆ ಅಂತ ಅಭ್ಯಂಗ ಮಾಡುವಂಥದ್ದು, ಆದರೆ ಲೈಟ್ ಮಸಾಜ್ ಅಂತ, ಅಂಥ ಚಿಕಿತ್ಸೆ ಮಾಡಿದಷ್ಟು ಅವರಿಗೆ ಒಂದು ಫ್ರೆಶ್ನೆಸ್, ಶರೀರದಲ್ಲಿ ಬಲ ಜಾಸ್ತಿ ಆಗ್ತದೆ, ಮಾಂಸಖಂಡಗಳ ನೋವು ಕಡಿಮೆ ಆಗ್ತದೆ. ಒಂದು ಸಂವಾಹನ ಮಾಡಿ ಒಂದು ಸ್ವೇದನ ಚಿಕಿತ್ಸೆ ಅಂತ, ಸುಡೇಷನ್ ಅಥವಾ ಬೆವರಿಸುವಂಥ ಚಿಕಿತ್ಸೆ, ಅದನ್ನು ಮಾಡಿದಾಗ ಮಾಂಸಖಂಡಗಳಿಗೆ ಹೊಸ ಒಂದು ಹುರುಪು ಬರುವಂಥದ್ದು, ಶಕ್ತಿ ಬರುವಂಥದ್ದು, ಅಂಥ ಚಿಕಿತ್ಸೆಯನ್ನು ಮಾಡಿಸುವುದು ಒಳ್ಳೆಯದು. ಹಾಗೆಯೇ ಇನ್ನೊಂದು ಮುಖ್ಯವಾದ ನಾನು ಹೇಳಿದ್ದು ಯೋಗ, ಯೋಗದ ಸಂಯೋಜನೆ ಹೌದು. ಆದರೆ ಯೋಗಾಸನ ಮುಖ್ಯವಾ ಅಂತ ಒಂದು ಕ್ವಶನ್ ಬರ್ಬೋದು ಎಲ್ಲರಲ್ಲಿ, ಅದು ತಜ್ಞ ವೈದ್ಯರ ಸಲಹೆ ಬೇಕು ಅಂತ ಅದಕ್ಕೆ ಹೇಳೋದು. ಎಲ್ಲ ಆಸನಗಳು ಮಾಡಿ ಮನಸ್ಸಿನನ್ನು ಹಿಡಿದು ಹತೋಟಿಗೆ ತರ್ಬೋದಾ ಅಂತ, ಇಲ್ಲ. ಈ ಪರಿಸ್ಥಿತಿಗಳಲ್ಲಿ ಯಾವುದು ಅವರಿಗೆ ಸಾಧ್ಯ, ಯಾವುದು ಅಗತ್ಯ, ಅಂಥ ವಿಚಾರಗಳನ್ನೇ ಇಂಟ್ರೊಡ್ಯೂಸ್ ಮಾಡಬೇಕು. ಯಾಕಂದರೆ ಮಾಂಸಖಂಡಗಳಲ್ಲಿ ನೋವಿರುವವರಿಗೆ ಆಸನಗಳನ್ನು ಮಾಡಲಿಕ್ಕೆ ಕಷ್ಟ ಇರ್ತದೆ. ಅಂಥವರನ್ನು ನೋಡಿ ಅವರಲ್ಲಿ ಅದನ್ನು ಬಿಟ್ಟು ಬೇರೆ ಏನು ನಮ್ಮಲ್ಲಿ ಯೋಗದ ಕ್ರಮಗಳಿದ್ದಾವೆ ಅದನ್ನು ಮಾಡ್ಬೋದು. ಹಾಗೆ ಅದರಲ್ಲಿ ಮುಖ್ಯವಾಗಿ ಪ್ರಾಣಾಯಾಮ ಅದನ್ನು ಮಾಡ್ಬೋದು, ಧ್ಯಾನ ಮಾಡ್ಬೋದು, ಅದರ ಒಂದು ತಜ್ಞರ ಹತ್ರ ಕಲಿತು ಮಾಡುವುದು ಉತ್ತಮ. ಆಸನಗಳು ಶರೀರದ ಆರೋಗ್ಯಕ್ಕೂ ಉತ್ತಮ, ಆದರೆ ಅಂತಹ ಮಾಂಸಖಂಡಗಳ ನೋವೆಲ್ಲ ಇಲ್ಲದವರು ಇದನ್ನು ಮಾಡ್ಬೋದು. ಅದರಲ್ಲಿ ಇನ್ನೊಂದು ಯೋಗದಲ್ಲಿ ನಾವು ಮರೆಯುವಂಥದ್ದು ಯಮ ನಿಯಮ ಅಂತ, ಅದು ಆರಂಭದಲ್ಲಿ ಮಾಡಬೇಕಾದ್ದು. ಒಂದು ಆಂತರಿಕ ಒಂದು ಕಂಟ್ರೋಲ್ ಮಾಡುವಂಥದ್ದು, ಶರೀರದ ಒಳಗಿನ ಏನು ಚಟುವಟಿಕೆಗಳಿದೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಇನ್ನೊಂದು ಶರೀರದ ಹೊರಗಿಂದಂತ, ಅಂದರೆ ಈಗ ಅಹಿಂಸೆ, ಅಸ್ಥೇಯ ಅಂತ ಹೇಳ್ತೇವೆ, ಅಹಿಂಸೆ ಹಿಂಸೆ ಮಾಡದಿರುವಂಥದ್ದು, ಕದಿಯದಿರುವಂಥದ್ದು ಅಂತ ಇದು ಚಟುವಟಿಕೆ, ಅಥವಾ ಸತ್ಯ ಹೇಳುವಂಥದ್ದು, ಇಂಥದ್ದು ಯಮದಲ್ಲಿ ಬರ್ತದೆ. ಹಾಗೆಯೇ ನಿಯಮ ಅಂತೇಳಿ ಶುಚಿತ್ವ ಕಾಪಾಡುವಂಥದ್ದು ಅಂತ ಒಂದು ಕೆಲವು ತಪಸ್ಸು ಅಂತಂದರೆ ಏಕಾಗ್ರತೆಯ ಚಿತ್ತವಾಗಿರುವಂಥದ್ದು ಒಂದು ನಮ್ಮ ಗುರಿಯ ಕಡೆಗೆ, ಇಂಥ ಕೆಲವು ಪ್ರಾಕ್ಟೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರೆ, ಅದನ್ನು ಅಳವಡಿಸಿಕೊಂಡ್ರೆ ಮನಸ್ಸು ಹತೋಟಿಯಲ್ಲಿರಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಯಮ ನಿಯಮದಿಂದನೇ ತೊಡಗಿಸಿಕೊಂಡು ಮುಂದೆ ಹೋದರೆ ಯೋಗದ ಒಂದು ಬೆನಿಫಿಟ್ ಜಾಸ್ತಿ ಇರ್ತದೆ. ಈಗ ಮಾನಸಿಕ ಉದ್ವೇಗ ಇರುವಂತಹ ವ್ಯಕ್ತಿಯ ಒಂದು ಕುಟುಂಬದಲ್ಲಿ ಹಿರಿಯರು ಇರ್ತಾರೆ, ಹೆತ್ತವರು ಇರ್ತಾರೆ, ಅವರ ಒಂದು ಜವಾಬ್ದಾರಿ ಏನು? ಅವರ ಒಂದು ಜವಾಬ್ದಾರಿ ಅತ್ಯಂತ ಪ್ರಾಮುಖ್ಯವಾದ. ಇದರಲ್ಲಿ ಚಿಕಿತ್ಸೆ ಫಲಕಾರಿ ಆಗಬೇಕಾದ್ರೆ ಅವರ ವಾತಾವರಣ, ಅವರು ಜೀವಿಸುವ ವಾತಾವರಣ ಅತ್ಯಂತ ಮುಖ್ಯ. ಅವರಿಗೆ ಯಾವ ವಾತಾವರಣದಲ್ಲಿ ಉದ್ವೇಗ ಬರ್ತಾ ಇದೆ, ಅವರ ಒಂದು ಸಹಯೋಗ ಇದ್ದರೆ ಮಾತ್ರ ಅದು ಸರಿಯಾಗುವಂಥದ್ದು. ಹಾಗಾಗಿ ಮುಖ್ಯವಾಗಿ ಮನೆಯ ಒಂದು ವಾತಾವರಣ, ಅಲ್ಲಿ ಉದ್ವೇಗ ಅಲ್ಲ ಇದ್ದರೂ ಒಂದು ಸಪೋರ್ಟ್ ಸಿಸ್ಟಮ್ ಹೇಳ್ತೇವೆ, ಅವರು ಆ ಮನೆಯಲ್ಲಿರುವಂಥ ಹಿರಿಯರು ಅಥವಾ ಕಿರಿಯವರು ಹಿರಿಯವರು ಎಲ್ಲರೂ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಅವರು ಈ ಯಾರು ಉದ್ವೇಗ ಅನುಭವಿಸ್ತಾ ಇದ್ದಾರೆ ಅವರನ್ನು ಅರಿತುಕೊಳ್ಬೇಕು ಸರಿಯಾಗಿ, ಅವರು ಯಾಕೆ ಹೀಗೆ ಆಗ್ತಾ ಇದೆ, ಅವರು ಯಾವ ಕಾರಣದಿಂದ ಅವರು ಅನುಭವಿಸ್ತಾ ಇದ್ದಾರೆ ತೊಂದರೆಗಳನ್ನು, ಅದಕ್ಕೆ ಪೂರಕವಾಗಿ ಮಾತಾಡಬೇಕು, ಅದಕ್ಕೆ ಪೂರಕವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಇಂಥ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಅಂತ ಅಂಥದ್ದು ಕೊಟ್ಟಾಗ ಅವರು ಅದರಿಂದ ಬೇಗ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಸ್ಕೂಲ್ ಎನ್ವೈರ್ಮೆಂಟ್ ಇರ್ಬೋದು, ಮಗು ಸ್ಕೂಲಲ್ಲಿ ಶಾಲೆಯಲ್ಲಿ ಹೋದಾಗ ಉದ್ವೇಗ ಅನುಭವಿಸ್ತಾ ಇದೆ ಅಂತಾದರೆ ಸಹಪಾಠಿಗಳು ಶಿಕ್ಷಕರ ಒಂದು ಇದು ಅತಿ ಮುಖ್ಯ. ಮಗು ಕಲಿಕೆಯಲ್ಲಿ ಹಿಂದೆ ಇದೆ ಅಂದರೆ ಬೈಯುವುದು ಹೊಡೆಯುವುದು ಮಾತ್ರ ಅಲ್ಲ, ಯಾಕೆ ಹಿಂದೆ ಇದೆ ಅಂತ ಅರಿತುಕೊಳ್ಬೇಕು. ಮಗು ಉದ್ವೇಗದಲ್ಲಿದೆ ಅಂದರೆ ಅದರ ಮುಖದಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗೆ ಒಂದು ಸ್ವಲ್ಪ ಸೈಕಲಾಜಿಕಲ್ ಒಂದು ಟೀಚಿಂಗ್ಸ್ ನಮ್ಮ ಈಗಿನ ಟೀಚರ್ಸಿಗೆ ಮುಖ್ಯ ಅಂತ ನನ್ನ ಅನಿಸಿಕೆ. ಯಾಕಂದರೆ ಮಗುವನ್ನು ಅರ್ಥ ಮಾಡಿಕೊಂಡ್ರೆ ಆಗ ಅನೇಕ ಮಗುವಿನ ತೊಂದರೆಗಳನ್ನು ಟೀಚರ್ಗಳೇ ಸಾಲ್ವ್ ಮಾಡ್ಬೋದು, ಶಾಲೆಯಿಂದಲೇ ಸಾಲ್ವ್ ಆಗ್ಬೋದು. ಒಂದು ಪ್ರೋತ್ಸಾಹ ಕೊಡುವಂಥದ್ದು, ಮಗು ಕಲಿಕೆಯಲ್ಲಿ ಹಿಂದೆ ಇದ್ದರೆ ಪ್ರೋತ್ಸಾಹ ಕೊಡಿ, ಅದಕ್ಕೆ ಯಾವ ರೀತಿಯಿಂದ ಉದ್ವೇಗ ಬರ್ತಾ ಇದೆ ಆ ಕಾರಣಗಳನ್ನು ಆದಷ್ಟು ಪ್ರತ್ಯೇಕಿಸಿ. ಈಗ ಒಂದು ಟೀಚರನ್ನು ಕಂಡರೆ ಭಯ, ಅಂದರೆ ಅವರು ಬೈತಾರೆ ಅಂತ ಹೇಳುವಾಗ ಶಾಲೆಗೆ ಬರುವುದನ್ನೇ ನಿಲ್ಲಿಸ್ತದೆ ಮಗು, ಹಾಗೆ ಮಾಡುವ ಪರಿಸ್ಥಿತಿ ನಾವು ನೋಡಿದ್ದೇವೆ. ಹಾಗಾಗಿ ಆ ಒಂದು ಪೂರಕವಾದ ವಾತಾವರಣ ಶಾಲೆಯಲ್ಲಿಯೂ ಸೃಷ್ಟಿ ಆಗಬೇಕು ಮಗುವಿನ ಇದಕ್ಕಾಗಿ, ಹಾಗೆ ವರ್ಕ್ ಪ್ಲೇಸಲ್ಲಿ ಅಲ್ಲಿಯೂ ಆ ರೀತಿ ಒಂದು ಮಾನಸಿಕ ಸ್ಥಿತಿ ಎಲ್ಲರಿಗೂ ಇದ್ದರೆ, ಪ್ರತಿಯೊಬ್ಬರಿಗೂ ಸಪೋರ್ಟಿವ್ ಒಂದು ವಾತಾವರಣ ಇದ್ದರೆ ಉದ್ವೇಗದ ಒಂದು ಇದನ್ನು ವ್ಯಕ್ತಿ ಹೊರಗೆ ಬರಲಿಕ್ಕೆ ಸಹಾಯ ಆಗ್ತದೆ. ಬಹಳ ಸಂತೋಷ ಡಾಕ್ಟರ್ ರವೀಂದ್ರ ಭಟ್ ಅವರೇ. ಮಾನಸಿಕ ಉದ್ವೇಗಕ್ಕೆ ಕಾರಣಗಳು ಏನೇನು ಹಾಗೂ ಯಾವ ರೀತಿ ಇವುಗಳನ್ನು ನಿಭಾಯಿಸಬಹುದು, ಜೊತೆಗೆ ಎಲ್ಲಿ ಚಿಕಿತ್ಸೆಯ ಒಂದು ಅವಶ್ಯಕತೆ ಬರ್ತದೆ ಹಾಗೂ ಚಿಕಿತ್ಸೆನ ಯಾವ ರೀತಿ ಆಯುರ್ವೇದ ರೀತಿಯಲ್ಲಿ ಕೊಡಿಸಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಾನಸಿಕ ಉದ್ವೇಗ ನಿಭಾಯಿಸುವಲ್ಲಿ ಆಯುರ್ವೇದದ ಪಾತ್ರ, ಈ ಕುರಿತು ಕರ್ನಾಟಕ ಆಯುರ್ವೇದ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ರವೀಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनित में जारी ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 51,000 ರಿಂದ 54,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 40,000 ರಿಂದ 45,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 20,000 ರಿಂದ 25,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗಿನ ಕೊಬ್ಬರಿ ಕ್ವಿಂಟಾಲ್ಗೆ 7,500 ರಿಂದ 10,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 18,000 ರಿಂದ 25,000 ರೂಪಾಯಿ, ಎರಡನೇ ವರ್ಗದ್ದು 1,000ಕ್ಕೆ 10,000 ರಿಂದ 15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,100ರಿಂದ 2,750 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 2,800ರಿಂದ 2,850 ರೂಪಾಯಿ, ಐ ಆರ್ ಎಟ್ 2,200ರಿಂದ 2,800 50 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,700 ರಿಂದ 1,800 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000 ರಿಂದ 4,100 ರೂಪಾಯಿ, ಕೆಂಪು ಬೆಲ್ಲ 3,700 ರಿಂದ 3,800 ರೂಪಾಯಿ, ಕಪ್ಪು ಬೆಲ್ಲ 3,500 ರಿಂದ 3,700 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 15,000 ರಿಂದ 25,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 38,500 ರಿಂದ 50,000 ರೂಪಾಯಿ, ಕಚ್ಚಾ ಗೇರು ಬೀಜ ಕ್ವಿಂಟಾಲ್ಗೆ 8,500 ರಿಂದ 10,000 ರೂಪಾಯಿ, ಮೈಸೂರು ಬಾಳೆ 1,300 ರಿಂದ 1,800 ರೂಪಾಯಿ, ಕದಳಿ ಸ್ಥಳೀಯ ಕ್ವಿಂಟಾಲ್ಗೆ 1,300 ರಿಂದ 2,800 ರೂಪಾಯಿ, ಗಾಳಿ 1,300 ರಿಂದ 1,800 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 3,000 ರಿಂದ 4,200 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ವಿದ್ಯಾಭೂಷಣ ಅವರು ಹಾಡಿರುವ ಜಗನ್ನಾಥದಾಸರ ಭಕ್ತಿ ರಚನೆಯನ್ನು ಕೇಳೋಣ. ತನಯ ಹೇ ಹೇ ರಂಬ ಅಂಬಾ ತನಯ ಹೇ ಹೇ ರಂಬ ಕರುಣಾಂಬುಧಿ ತವ ಚರಣಾಂಬೋಜಕ್ಕೆ ರಘುವೆ ಅಂಬಾ ತನಯ ಹೇ ಹೇ ರಂಬ ಕರುಣಾಂಬುಧಿ ತವ ಚರಣಾಂಬೋಜಕ್ಕೆ ರಘುವೆ ಅಂಬಾ ತನಯ ಹೇ ಹೇರಂಬ ದಶನಮೋದಕ ಪಾಶಾಂಕುಶ ಪಾಣಿ ಅಸಮನಿ ಚಾರು ದೇಷ್ಣ ವಂದಿಪೆ ದಶನಮೋದಕ ಪಾಶಾಂಕುಶ ಪಾಣಿ ಅಸಮನಿ ಚಾರು ದೇಷ್ಣ ವಂದಿಪೆ ಅಂಬಾ ತನಯ ಹೇ ಹೇರಂಬ ಕರುಣಾಂಬುಧಿ ತವ ಚರಣಾಂಬೋಜಕ್ಕೆ ರಘುವೆ ಅಂಬಾ ತನಯ ಹೇ ಹೇರಂಬ ಬೃಂದಾರಕ ಬೃಂದ ವಂದಿತ ಚರಣಾರವಿಂದ ಯುಗಳ ದಯದಿಂದ ನೋಡು ಎನ್ನ ಬೃಂದಾರಕ ಬೃಂದ ವಂದಿತ ಚರಣಾರವಿಂದ ಯುಗಳ ದಯದಿಂದ ನೋಡು ಎನ್ನ ಅಂಬಾ ತನಯ ಹೇ ಹೇರಂಬ ಕರುಣಾಂಬುಧಿ ತವ ಚರಣಾಂಬೋಜಕ್ಕೆ ರಘುವೆ ಅಂಬಾ ತನಯ ಹೇ ಹೇರಂಬ ಪವದನ ಪ್ರದ್ಯೋತಿ ಸನ್ನಿಭ ಜಗನ್ನಾಥ ವಿಠಲನ ಸಂಪ್ರೀತಿ ವಿಷಯ ಜಯ ಯೂಥ ಪವದನ ಪ್ರತ್ಯೋತಿ ಸನ್ನಿಭ ಜಗನ್ನಾಥ ವಿಠಲನ ಸಂಪ್ರೀತಿ ವಿಷಯ ಜಯ ಅಂಬಾ ತನಯ ಹೇ ಹೇರಂಬ ಕರುಣಾಂಬುಧಿ ತವ ಚರಣಾಂಬೋಜಕ ರಘುವೇ ಅಂಬಾ ತನಯ ಹೇ ಹೇರಂಬ ಕರುಣಾಂಬುಧಿ ತವ ಚರಣಾಂಬೋ